तैयारी में ही समझदारी। राष्ट्रीय आपदा प्रबंधन प्राधिकरण भारत सरकार द्वारा जनहित में जारी। ಕೃಷಿ ರಂಗದಲ್ಲಿ ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲಿ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ, ಅದು ಶುಭ್ರವಾದಂತಹ ಬಿಸಿಲಿನ ವಾತಾವರಣ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇದನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಸಾರ ಮಾಡ್ತೇವೆ. ಈಗ ಕರಿಯತ್ತ ಕಾಳಿಂಗ, ಬೆಳೆಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಸರಣಿ ಕಾರ್ಯಕ್ರಮ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ. ಕರಿಯತ್ತ ಕಾಳಿಂಗ, ಬಿಳಿಯತ್ತ ಮಾನಿಂಗ, ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕಾರ್ಯಕ್ರಮ ಸರಣಿ. ಬಿಳಿಯತ್ತ ಮಾನಿಂಗ. ಇಂದಿನ ವಿಷಯ ಆಮ್ಲತೆ, ಅಂದರೆ ಅಸಿಡಿಟಿ. ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ರೈತನ ಪ್ರೀತಿಯ ಮಣಿಮಗ ಕಾಳಿಂಗ, ಅವನ ಜೊತೆಗಾರ ಮಾನಿಂಗ. ಕಾಳಿಂಗ ಮಾನಿಂಗ ನಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕಾಳಿಂಗ ಮಾನಿಂಗ ತಿಂದುಂಡು ನಲಿದರ ರೈತನಿಗೆ ವರವು ಇದ್ದಾಂಗ. ಕರಿಯತ್ತ ಕಾಳಿಂಗ, ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ಮೊದಲಿಗೆ ಕಿರುನಾಟಕವನ್ನ ಕೇಳೋಣ, ಆ ನಂತರ ಪಶುವೈದ್ಯರು ಇಂದಿನ ವಿಷಯದ ಕುರಿತು ನೀಡುವಂತಹ ತಜ್ಞ ಸಂದೇಶವನ್ನ ಕೇಳೋಣ. ಮೊದಲಿಗೆ ಕಿರುನಾಟಕ. ಕಿರುನಾಟಕ ನಿನ್ ಹೊಟ್ಟಿ ತಣ್ಣಗಿರ್ಲಿ. ರಚನೆ ಡಾಕ್ಟರ್ ಅನಿಲ್ ಕುಮಾರ್ ಮುಗಳಿ. ಕೇಳಿ ಕಿರುನಾಟಕ ನಿನ್ ಹೊಟ್ಟಿ ತಣ್ಣಗಿರ್ಲಿ. ಏಳು ಸುತ್ತಿನ ಕೋಟಿ ಅದರೊಳು ಬಂದು ನಿಂತಾನ ಬಸವ. ಬಸವಕ ಬಸವೆನ್ನಿರೇ ಆ ಬಸವನ ಪಾದಕ ಶರಣನಿರೇ. ನಮಸ್ಕಾರ ರೀ ಗೌಡ್ರ. ನಮಸ್ಕಾರಪ್ಪ ಶಿವಣ್ಣ. ಏನು ಬಹಳ ಹಾಡು ಜೋರ್ ಹಾಡ್ಕೋತ ಹೊಂಟಿದ್ದಿ. ಹೂನ್ರಿ. ಮತ್ತ ಆಮೇಲೆ ಇನ್ನೊಂದ್ ಹೇಳೋಣ. ಏನ್ರಿ ಅದು? ನೀ ಏನ್ ಹಾಡು ಹಾಡ್ತಿ ನೋಡು, ಅದು ಕೇಳಿದ್ರ ಬಹಳ ಚಲೋ ಅನಿಸ್ತದ. ಆಮೇಲೆ ನಿನಗ್ ನೋಡಿದ್ರಂತೂ ಬಹಳ ಶಾಂತ ಆಗ್ತದೆ. ನೋಡ್ರಿ ಗೌಡ್ರ, ಮನುಷ್ಯಂದು ದುಃಖ ಕಷ್ಟ ಮರಿಬೇಕಂದ್ರ ಒಂದಿಟ್ಟು ಇಂಥ ಪದ ಹಾಡ್ಕೋತಿದ್ರ ಆರಾಮ್ ಇರ್ತೀವಿ ಅಲ್ರಿ. ಅಗದಿ ಬರೋಬ್ಬರ್ ಹೇಳ್ದು ನೋಡಿ. ನಮಸ್ಕಾರ ರೀ ಗೌಡ್ಶಾಣಿ. ನೋಡು ಗೌಡ್ಶಾಣಿ, ನಿನಗ್ ಮಾತಾಡಿಸ್ಬೇಕಂತಂದ್ರ ಅಕ್ಕಿಗೆ ಬಹಳ ಬಂದು ಚಲೋ ಮಾಡ್ದಿ. ನೀವಿಬ್ರು ಮಾತಾಡ್ಕೋತ ಕುಂದ್ರಿ, ನಾ ಒಂಚೂರ ಒಳಗ ಅಡಿಗೆ ಮಾಡ್ತೀನಿ. ನಾ ಕೆಲಸದ ಒಂಚೂರು ಬರ್ತೀನಿ ಈಗ. ನಮ್ಮ ಆಯ್ತಾಯ್ತ್ರಿ, ಮತ್ತ ಮರಿಬೇಡ್ರಿ. ಮತ್ತೆ ನಮ್ದು ನಿನ್ ಮಾತ್ರ ಮುಗಿಲೋ. ಆಗ್ಲಿ ಆಗ್ಲಿ ಗೌಡ್ರ, ಏನಾಯ್ತು ಗೊತ್ತೇನ್ರಿ? ಏನಾಯ್ತು? ನಾ ಹೇಳೋದ ಮರ್ತ ನೋಡ್ರಿ, ನಮ್ಮ ಹೆಣ್ಮಕ್ಳಿಗೆ ಆರಾಮ ಇದ್ದಿದ್ದಿಲ್ರಿ. ಹೌದು? ಕರ್ಕೊಂಡು ದವಾಖಾನಿಗೆ ಹೋಗಿದ್ದೇನ್ರಿ, ಮನುಷ್ಯರ ದವಾಖಾನಿಗೆ. ಡಾಕ್ಟರ್ ಏನಂದ್ರು, ಅಲ್ಲಪ್ಪ ಶಿವಣ್ಣ ಬಾಳ ಅಶಕ್ತ ಆಗ್ಯಾಳ ನಿಮ್ ಹೆಣ್ಮಗಳು, ಸರಿಯಾಗಿ ಊಟ ಪಾಠ ಮಾಡ್ತಾಳಿಲ್ಲ ಅಂತ ಕೇಳಿದ್ರಿ. ಹೌದಲ್ಲ? ನಾ ಅಂತೆ ಡಾಕ್ಟರ್ ಸಾಹೇಬ್ರ, ಈ ನಮ್ಮ ದೇಶದಾಗ ಇಷ್ಟು ದೇವರದಾವಲ್ಲ, ಸೋಮವಾರಕ್ಕೊಂದು ಈಶ್ವರ ದೇವರಂತ, ಮಂಗಳವಾರ ಮಂಗಳಗೌರಿ ಅಂತ, ಬುಧವಾರ ಅದೇನೋ ಮನಿದೇವರಂತ್ರಿ, ಗುರುವಾರ ರಾಯರವಾರ ಅಂತ್ರಿ, ಶುಕ್ರವಾರ ಶುಕ್ರಗೌರಿ ಅಂತ, ಮತ್ತ ಶನಿವಾರ ಅಂತೂ ನಮ್ಮ ಹನುಮಪ್ಪ ಇದ್ದಾವನೆ. ನಾನು ಎರಡು ವಾರ ಮಾಡ್ತೀನಪ್ಪ ವಾರದಾಗ. ಅಲ್ರಿ ಗೌಡ್ರ, ಹಿಂಗ ಉಪವಾಸ ಮಾಡ್ಕೋತ ಹೋಗುದೇನ್ರಿ? ಅಲ್ಲ ದಿವಸ ಉಪವಾಸ ಮಾಡುದ್ರೆ? ದಿವಸ ಉಪವಾಸ ಮಾಡೋದು ಅಂದ್ರೆ ಬರೋಬ್ಬರ ಆಗೋದಿಲ್ಲ. ಡಾಕ್ಟರ್ ಮತ್ ಹೇಳಿದ್ರಿ, ಹೆಣ್ಮಕ್ಳಿಗೆ ಟಾನಿಕ್ ಪಾನಿಕ್ ಬರದ್ ಕೊಟ್ರು, ಊಟ ಚಲತ್ನಾಗ ಮಾಡಕ್ ಹೇಳಿದ್ರು, ಅದನ್ನೇ ಗುಂಗನಾಗ ಇಟ್ಕೊಂಡು ನಾ ದನದ ದವಾಖಾನೆ ಕಡೆ ಬಂದಿನ್ರಿ. ಅಂದ್ರ ಪಶು ವಿಶ್ವದಲ್ಲ ಕಡೆ ಹೋಗಿ ಬಂದಿ ಅಂದಂಗ ಆಯ್ತು. ಹ್ಞೂನ್ರಿ ಗೌಡ್ರ, ಮತ್ತ ಅದೊಂದು ನಮ್ ನಿಯಮನ ಐತ್ ನೋಡ್ರಿ. ಹೌದೌದು ಅಲ್ಲಪ್ಪ, ಅದೇನು ಒಳ್ಳೇದಾಯ್ತು. ನಾ ಅದಕ್ಕ ಕಾಯ್ಕೊಂಡು ಕೂತಿದ್ದೆ ಅಂದ್ರೆ ನೀ ಅಲ್ಲಿ ಹೋಗಿ ಏನ್ ತಿಳ್ಕೊಂಡು ಬಂದಿ ಕೇಳಬೇಕು ಅಂತ. ನೋಡ್ರಿ ಗೌಡ್ರ, ಬೀದರ್ಕ್ ಹೋದಾಗ ಒಮ್ಮೆ ಪಶು ವಿಶ್ವವಿದ್ಯಾಲಯದ ದನದ ದವಾಖಾನೆಗೆ ಹೋಗೇ ಬರೋದ್ರಿ ನಮ್ದು. ಒಳ್ಳೇದ್ ಇಟ್ಕೊಂಡು ಬಿಡು ನೀ. ಆ ಡಾಕ್ಟರ್ ಸಾಹೇಬ್ರಿ ಏನಂತಂದ್ರಿ, ನಾ ವಿಷಯ ಹೇಳದೆ, ಹೆಣ್ಮಕ್ಳು ಹಿಂಗ ಆರಾಮಿದ್ದಿದ್ರಿ, ಅಶಕ್ತ ಆಗಿದ್ರು ಅಂತ ಹೇಳಿ, ಅದಕ್ಕ ಅವ್ರ ಅಂತಂದ್ರು, ಅಲ್ಲ ಶಿವಣ್ಣ ಇಲ್ಲಿ ಒಂದ್ ಸ್ವಲ್ಪ ಬಾ, ಇಲ್ಲಿ ನಿನಗೊಂದು ಮಜಾ ತೋರಿಸ್ತೀನಿ ಅಂತಂದ್ರು. ಯಾಕಡೆ ಕರ್ಕೊಂಡ್ರೆ? ಏನ್ರಿ ಸಾಹೇಬ್ರು ಅಂತ ನಾ ಅವ್ರ ಹಿಂದೆ ಹೋದೇನ್ರಿ, ಅಲ್ಲಿ ಕಡಿಕ್ ಒಂದು ಶೆಡ್ ಐತಿ ನೋಡ್ರಿ, ದನಗಳು ಕಟ್ತಾರಲ್ಲ, ಅಲ್ಲಿ ಹೋದ ಕೂಡ್ಲೆ ಅವರು ಒಂದ್ ಎಮ್ಮಿ ತೋರಿಸಿದ್ರಿ, ಈ ಎಮ್ಮಿ ನೋಡು ಅಂತಂದ್ರು. ಅದೇನು ಹೊಸದಪ್ಪ? ಅಲ್ರಿ ಡಾಕ್ಟರ್ ಸಾಹೇಬ್ರು, ಎಮ್ಮಿ ನೋಡಿಲ್ಲ ಅಂದ್ರೆ ನಾನು ಮಕ್ಕಳಿಗೆ ನಾನು ಅಂತಂದೆ. ಹಂಗಲ್ಲಪ್ಪ, ಈ ಎಮ್ಮಿ ನಿಮ್ ಹೆಣ್ಮಕ್ಳು ಏನು ಉಪವಾಸ ಮಾಡಕತ್ತಾರಂದಲ್ಲ, ಹಂಗ ಈ ಎಮ್ಮಿ ಸಹಿತ ಉಪವಾಸ ವ್ರತ ಮಾಡಾಕತ್ತೈತಿ ನೋಡು, ಉಪವಾಸ ವ್ರತ ಅಂತಂದ್ರಿ. ಅಂದ್ರೆ ಅದ್ರ ಸೋಮವಾರ ಮಂಗಳವಾರ ಬುಧವಾರ ನಡೆಸಿದ್ದಂಗಾಯ್ತು. ಹಿಂಗ್ ಹೇಳದ್ರಿ, ನೀವು ಹೆಂಗ್ ಅಂದ್ರಲ್ಲ ನಾನು ಹಂಗ ನಕ್ಕಿನ್ರಿ ಗೌಡ್ರ. ನಕ್ಕುಳ್ಳೆ ಆ ಡಾಕ್ಟರ್ ಅಂತಂದ್ರು, ಹಂಗಲ್ಪ ಶಿವಣ್ಣ ನೋಡಿಲಿ, ಕೇಳಿಲಿ ಮಾಲಕ್ ಅದಾನ, ದನದ ಮಾಲಕ್ಕೆ ಅದಾನ, ಅವ ಏನ್ ಹೇಳ್ತಾನೆ ಕೇಳು ಅಂದ್ರೆ ಅವನು ಅಲ್ಲೇ ಇದ್ದ. ಈಗ ನೋಡು, ಮೂರ್ನಾಲ್ಕ ದಿವಸದ ಹಿಂದೆ ಅದು ಇದೈತಂತ. ಈದ ಮ್ಯಾಲ ಒಟ್ ಮುಂಜಾನಿಂದ ಏನೂ ತಿನ್ನಾಗ್ತಾ ಇರಲ್ಲ, ಮಧ್ಯಾಹ್ನ ತಿನ್ನಾಗ್ತಾ ಇರಲ್ಲ, ನಾ ಸಂಜೆ ಮುಂದೆ ಹೋಗಿದ್ದೀನ್ರಿ, ಸಂಜೆ ಮುಂದೂ ತಿಂದಿಲ್ಲ, ಏನಿಟ್ರು ವಾಲ್ಯ ವಾಲ್ಯ ಅಂತೈತಿ ಅಂತ ಹೇಳಿದ್ರು ಡಾಕ್ಟರ್. ಅಂದ್ರ ಅದಕ್ಕೇನು ಆಗಿರ್ಬೇಕು ಬಿಡಪ್ಪ. ಮತ್ತೆ ನಾಂದೆ ಡಾಕ್ಟರ್ ಸಾಹೇಬ್ರ, ಹಂಗಂದ್ರ ಉಪವಾಸ ಮಾಡ್ತದಂತಂದ್ರ ಎಮ್ಮಿನೂ ಏನು ದೇವ್ರ ಹೆಸರಲ್ಲಿ ಉಪವಾಸ ಅದಾವೇನ್ರಿ ಅಂತ ಅಂದ್ಬಿಟ್ಟಿನ್ರಿ ನಾನು. ನೀನು ಬಾರಿ ಕೇಳ ಬಿಡಪ್ಪ. ಅವ್ರ ನಾಕು, ಏ ಹಂಗೇನಿಲ್ಲಪ್ಪ, ಇವ್ ಏನಾಕವು ಅಂತಂದ್ರ ಹಳ್ಳ್ಯಾಗ ಒಂದು ಪದ್ಧತಿ ಇರ್ತೈತಿ ಏನಪ್ಪ. ಈಗ ಒಂದ್ ದನ ಎಮ್ಮೆಗ್ಲಿ ಆಕಳಾಗ್ಲಿ ಗಬ್ ಐತಿಪ್ಪ ಅಂತಂದ್ರ ಅವಾಗ ಏನಾರೆ ಒಂದಿಟ್ ಹೆಚ್ಚಿನ ಪ್ರಮಾಣದೊಳಗ ಪೌಷ್ಟಿಕಾಹಾರ ಹಿಂಡಿ ಮಿಶ್ರಣ ಅಂತಾವ್ ಇಂತಾವ್ ತಿನ್ಸ್ಕೋತ ಹೋಗುದು ಮಾಡುದಿಲ್ಲ ನಮ್ಮ ಜನರು. ಹಾಲ್ ಯಾವಾಗ ಕೊಡಾಕ್ ಶುರು ಮಾಡ್ತಾವ ಅವಾಗ ನಮ್ಮ ಹಳ್ಳ್ಯಾನ ಹೆಣ್ಮಕ್ಳಿಗೆ ಆ ಎಮ್ಮಿ ಮ್ಯಾಲ ಬಹಳ ಪ್ರೀತಿ ಬಂದ್ಬಿಡುತ್ತಂತ ನೋಡ್ರಿ. ಅಲ್ಲ ಪಾಶಿವಣ್ಣ, ಜಾಸ್ತಿ ಇಂಥವೆಲ್ಲ ತಿನ್ಸಿದ್ರ ಕರ ಮತ ದೊಡ್ಡಗಿಡದಾಗಿ ಇಯು ಮುಂದೆ ತ್ರಾಸ ಆಗಬಾರ್ದು ಅಂತ ಮಾಡ್ತಾರೆ. ಇದ ಪ್ರಶ್ನೆ ನಾನು ಡಾಕ್ಟರ್ ಕೇಳಿದ್ರಿ. ಮತ್ತೇನಂದ್ರ ಅವರು ಅದಕ್ಕೆ ಅವ್ರ ಅಂದ್ರು, ಅಲ್ಲಪ್ಪ ಇದು ನಿಸರ್ಗ ಸೃಷ್ಟಿ ಅಂತಂದ್ರೆ ಏನು ಅಷ್ಟು ಸಣ್ಣದಂತ ತಿಳ್ಕೊಂಡಿ ಏನ್ ನೀನು? ಆ ದೇವರು ಅಂದ್ರೆ ಏನು ಅಷ್ಟು ಸಣ್ಣವಂತ ತಿಳ್ಕೊಂಡಿ ಏನ್ ನೀನು? ಒಳಗ ಕರ ಬೆಳ್ಯಾಕ ಅವಶ್ಯಕವಾಗಿ ಅದ್ರ ತಾಯಿಗೆ ಅಂತಂದ್ರ ಅದು ಎಮ್ಮೆರೆ ಇರ್ಲಿ ಆಕಳರೆ ಇರ್ಲಿ ಅದಕ್ಕೆ ಹೆಚ್ಚಿನ ಪ್ರಮಾಣದೊಳಗ ನಾವು ತಿನ್ನಿಸ್ಬೇಕು. ಅಲ್ಲೋ ನಾವು ಮನುಷ್ಯರು ಎರಡು ಹೊಟ್ಟಿ ಅಂತ ಹೇಳಿ ಪಾಪ ಹೊಟ್ಟಿಲಿದ್ದ ಹೆಣ್ಮಕ್ಳಿಗೆ ಹೆಚ್ಚಿಗೆ ತಿನ್ಸುದಿಲ್ಲನ? ಹೌದೌದು, ತಿನ್ನಿಸ್ತೀವಿ ಬಿಡ. ಮತ್ ಹಂಗಪ್ಪ ಇದು ದನ ಅಂತಂದ್ರ ಅಂದ್ರಿ? ಹೌದಲ್ಲ, ಬರೋಬರ್ರಿ ಡಾಕ್ಟರ್ ಸಾಹೇಬ್ರ, ಆದ್ರೆ ಈಗ ಈ ದನಕ್ಕೆ ಏನಾಗೈತಿ ಅಂತ ನಾ ಕೇಳಿದ್ರಿ. ಅವಾಗ ಅವ್ರಂದ್ರು, ನೋಡ್ ಶಿವಣ್ಣ ಏನಾಗೈತಿ ಅಂತಂದ್ರ, ನೋಡಾಕತಿಯಲ್ಲ ಈ ಎಮ್ಮಿನ, ಇದು ಗಬ್ ಬಿದ್ದಾಗ ಇದ್ರ ಮಾಲಕರು ಏನು ತಿನ್ಸಿಲ್ಲ, ಕಾಳಜಿ ತಗೊಂಡಿಲ್ಲ, ಸರಿಯಾಗಿ ಉಪಚಾರ ಮಾಡಿಲ್ಲ. ಅದಕ್ಕೆ ಈದ ಕೂಡ್ಲೆ ಇವ್ರ ಮನೆಯನ್ ಹೆಣ್ಮಕ್ಳು ಏನಕ್ಕವ ಖುಷಿಯಿಂದ ಹಾಲು ಕೊಡ್ತಾವ ಬಾ ಅಂತ ಹೇಳಿ ಜಗ್ಗೆ ಈ ನುಚ್ಚು ಗೋಧಿ ಭತ್ತ ಜೋಳ ಗೋವಿನ ಜೋಳ ಸಜ್ಜಿ ಇಂಥವೆಲ್ಲ ಒಡವಾಡದ ಜಿಗಜ್ಜಿಗತ್ ತಿನ್ಸಾಕ ಇಟ್ಬಿಡ್ತಾರ್ರಿ. ಅದ್ರ ಒಂದು ಬಿಟ್ಟೆ ಇಲ್ಲ ಅವ್ರು. ಒಂದ್ ಎರಡ್ ಮೂರು ದಿವಸ ಅವನ್ನ ಹಂಗೆ ತಿಂದ್ ಬಿಟ್ಟುರಿ, ತಿಂದ ಕೂಡ್ಲೆನ ಅದಕ್ಕೆ ಏನಾಗ್ಬಿಡ್ತು ಅಂತಂದ್ರ ಅದೇನು ಅಂತಾರ ನೋಡ್ರಿ ಮನುಷ್ಯರಿಗೆ, ಅದೇ ಏನು ಅಂತಾರ ನೋಡ್ರಿ, ಅದು ಗ್ಯಾಸ್ಟ್ರಿಕ್ ಅಸಿಡಿಟಿ ಅಂತಾರ ನೋಡ್ರಿ. ಹಂಗ ಇದ್ರ ಹೊಟ್ಟ್ಯಾಗ ಹುಳಿ ಹೆಚ್ಚಾದ ಕೂಡ್ಲೇನ ಅವರು ಈ ಡಾಕ್ಟರ್ ಹತ್ರ ಬರುವ ಪ್ರಸಂಗ ಬಂದ್ಬಿಡ್ತು. ಅಂದ್ರ ಮನುಷ್ಯರಿಗೆ ದನಗಳಿಗೆ ಅಸಿಡಿಟಿ ಆಗ್ತದಂಗಾಯ್ತಪ್ಪ. ಆಗ್ತದಂತ್ರಿ, ಡಾಕ್ಟರ್ ಕಡೆ ತಗೊಂಡ್ ಬಂದಾಗ ಇದನ್ನೆಲ್ಲ ನೋಡಿ ಅವ್ರಂತಂದ್ರು, ಇಲ್ಲಪ್ಪ ಹಿಂಗಾಗಿದ್ದಕ್ಕೆ ಹಿಂಗಾಗ್ಯದಿದು, ಈಗ ಇದಕ್ಕೊಂದು ನಾವು ಬೇಕಾದಂಗ ಉಪಚಾರ ಮಾಡೋದಕ್ಕೆ ಸಾಧ್ಯ ಐತಿ ಅಂತ ಹೇಳಿ ಅಂತಂದ್ರು. ಅದಕ್ಕಂದೇ ನಾ, ಡಾಕ್ಟರ್ ಸಾಹೇಬ್ರ ನೀವು ಉಪಚಾರ ಮಾಡೋದಕ್ಕಿಂತ ಮೊದಲ ಇದ್ರ ಒಳಗೆ ಏನ್ ಮಿಸ್ಟೇಕ್ ಆಗೈತಿ ಅದನ್ನ ಹೇಳ್ರಿ ಅಂತ ನಾ ಕೇಳಿದ್ರಿ. ನೀ ಆಗದೆ ಬರೋಬ್ಬರಿ ಪ್ರಶ್ನೆ ಕೇಳಿ ನೋಡಿ ಡಾಕ್ಟರ್ ಸಾಹೇಬ್ರಿಗೆ, ಅದೇನಾಗೈತಿ ಅನ್ನೋದು ನಮಗೆ ತಿಳಿಬೇಕಲ್ರಿ. ಮತ್ತ ಹೌದು, ಅವಾಗ ಏನಂದ್ರು ಡಾಕ್ಟರು? ಅದಕ್ಕ ಅವ್ರು ಹೇಳಿದ್ರಿ, ಏನ್ ಹೇಳಿದ್ರು ಅಂತಂದ್ರ, ಈಗ ನೋಡಪ್ಪ ಒಮ್ಮಿಂದೊಮ್ಮೆಗೆ ಈ ಏನು ಮೆಲಕ್ ಹಾಕುವ ಪ್ರಾಣಿ ಅದಾವ ನೋಡ್ರಿ. ಅದಾವಲ್ಲಪ್ಪ, ನಮ್ಮ ಎಮ್ಮಿ ಆಕಳ ಇವೆಲ್ಲ ಹಾಕ್ತಾವಲ್ಲ, ಮತ್ತ ಈ ದನ ಆಕಳ ಎಮ್ಮಿ ಹೋರಿ ಇಂಥವೆಲ್ಲ ಎತ್ತು, ಇವಕ್ಕ ಒಂದು ಹೊಟ್ಟಿ ಒಳಗ ನಾಲ್ಕು ಹೊಟ್ಟಿ ಅದಾವಂತ್ರಿ. ಅದಕ್ಕ ನಾಲ್ಕು ಹೊಟ್ಟಿ, ಒಂದೊಂದು ದನಕ್ಕ ನಾಲ್ಕು ಹೊಟ್ಟಿ ಇರ್ತಾವಂತ್ರಿ ಒಳಗ. ಆ ಹೊಟ್ಟ್ಯಾಗ ಸಣ್ಣನು ಕ್ರಿಮಿ ಇರ್ತಾವಂತ್ರಿ. ಒಳಗ ಕ್ರಿಮಿ ಇದ್ರನ ಪಚನ ಆಕತಂತ್ರಿ ದನಕ್ಕ. ಹೌದ? ಅದೇನ್ ತಿಂತೈತಿ? ಮೇವು ಹಸಿರು ಹುಲ್ಲು, ಆಮೇಲೆ ಒಣ ಹುಲ್ಲು. ಮೇವು ಏನ್ ತಿಂದ್ರು ಪಚನ ಆಗ್ಬೇಕಾದ್ರೆ ಈ ಕ್ರಿಮಿ ಬೇಕ ಬೇಕಂತ್ರಿ. ಭಾರಿ ಐತಿ ಬಿಡಪ್ಪ. ಈಗ ಒಮ್ಮಿಂದೊಮ್ಗೆ ಈ ನುಚ್ಚು ಅಂತಾವೆಲ್ಲ ತಿನ್ಸಿದ ಕೂಡ್ಲೆ ಏನ್ ಹಾಕೈತಲ್ರಿ ಅಂದ್ರ ಅದ್ರಾಗೇನೋ ಅದು ಅದು ಏನೋ ಅಂದ್ರಿಪ್ಪ, ಶಬ್ದ ಹೇಳೋದು ಕಷ್ಟ ಆಗ್ತದೆ ನೋಡ್ರಿ. ನೀನು ನೆನ್ಪಿಟ್ಟುಕೊಳ್ಳೋದ್ರ ಬಿಡಪ್ಪ. ಈ ಕಡೆ ಕಡೆ ಅದೇನೋ ಸಕ್ರಿ ಶರ್ಕರ ಅಂತ ನೋಡ್ರಿ ಪಿಷ್ಟ, ಅದು ಹೆಚ್ಚಾದ ಕೂಡ್ಲೇನ ಇವೇನು ಕ್ರಿಮಿ ಅದಾವಲ್ರಿ ಅವು ಹೆಚ್ಚಾಗಿ ಬಿಡ್ತಾವಂತ್ರಿ, ಭಯಂಕರ ಬೆಳೆದ್ ಬಿಡ್ತಾವಂತ್ರಿ. ಈ ಅಸಿಡಿಟಿ ಅಂತ ಹೇಳದ್ನಲ್ರಿ ಅಗಳೆ, ಗ್ಯಾಸ್ಟ್ರಿಕ್, ಹಂಗ ಒಳಗ ಆಮ್ಲ ಹೆಚ್ಚಾಗಿ ಬಿಡ್ತಾವಂತ್ರಿ. ಹುಳಾನು ಹೆಚ್ಚಾಗ್ತಾವ್ರಿ, ಆಮ್ಲನು ಹೆಚ್ಚಾಗಿ ಬಿಡ್ತಾವ. ಹೆಚ್ಚಾದ ಕೂಡ್ಲೇನ ಮುಂದವು ಹೆಚ್ಚಾಗಿದ್ದ ಆಮ್ಲದಿಂದ ಸತ್ತು ಹೋಗ್ತಾವಂತ್ರಿ ಅವು ಕ್ರಿಮಿಗಳು. ಆ ಕ್ರಿಮಿಗಳು ಸತ್ತು ಹೋಗ್ಬಿಡ್ತಾವ. ಸತ್ತು ಕೂಡ್ಲೆ ಪಚನ ಕ್ರಿಯೆ ನಿಂತು ಹೋಗ್ಬಿಡ್ತಾವಂತ್ರಿ. ಹಿಂಗಾದ್ರೆ ಮತ್ ಮುಂದ ಹೆಂಗಂತೀನಿ? ಮತ್ತ ಪಚನ ಆಗ್ಲಿಲ್ಲ ಅಂತಂದ್ರ ದನಕ್ ಮತ್ತ ಏನ್ ತಿನ್ನಾಕ ಸಹಿತ ಮನಸ್ಸಾಗುದಿಲ್ಲ ಅಂತ್ರಿ. ಅಲ್ಲಪ್ಪ, ನಮ್ ಹೊಟ್ಟೆ ಕೆಟ್ಟರೆ ನಾವೇನೋ ತಿಂತೀವೇನ? ತಿನ್ನೋದ್ ಬಿಡ್ರಿ ಗೌಡ್ರ. ಡಾಕ್ಟರ್ ಸಾಹೇಬ್ರು ಹೇಳಿದ್ದನ್ನ ಕೇಳಿದ್ರ ತಿನ್ನೋದ್ ಬಿಡು ಶಿವಣ್ಣ, ಕಣ್ಣೆತ್ತಿ ಸಹಿತ ನೋಡುದಿಲ್ಲ ಅವು ನುಚ್ಚು ಪಾಚು ಏನ್ ಇಟ್ರು ಅಂದ್ರೆ ಆ ಕಡೆ ಒಟ್ಟು ಮನಸ್ಸೇ ಮಾಡುದಿಲ್ಲ ಅಂದಂಗ. ಅಲ್ಲ ಇವನ್ನ ಹಿಂಗಾದ್ರೆ ಹೆಂಗ್ರಿ, ಮತ್ತೆ ಇದಕ್ಕೆ ಉಪಚಾರ ಏನ್ರಿ ಅಂತ ನಾ ಕೇಳಿದೀನ್ರಿ. ಅಲ್ಲಪ್ಪ, ಮತ್ತ ಡಾಕ್ಟರ್ ಸಾಹೇಬ್ರು ಅದಕ್ಕೆ ಏನ್ ಮಾಡ್ಬೇಕು ಏನ್ ಹೇಳಿದ್ರು ಅಂತ ನೀ ಹೇಳದ್ ಅಂತಂದ್ರ ನಾ ಇನ್ನೊಂದ್ 4 ಮಂದಿಗೆ ಹೇಳಿಕ್ ಬರ್ತದ. ಹೂನ್ರಿ ಗೌಡ್ರ, ಅದಕ್ಕೆ ಅವ್ರಂದ್ರು ನೋಡಪ್ಪ ಈಗ ಹುಳಿ ಹೆಚ್ಚಾಗೈತಿ ಅಂತಂದ್ರ ಹುಳಿ ಕಡಿಮೆ ಮಾಡುದು ನಮ್ ಉದ್ದೇಶ ಐತಿ. ಹೌದು, ಹುಳಿ ಕಡಿಮೆ ಮಾಡಬೇಕಾದ್ರ ಏನು ದೊಡ್ಡ ದೂರ ಹೋಗ್ಬೇಕಾಗಿಲ್ಲ. ಏನ್ ನೋಡಕಂತ? ಮನ್ಯಾಗ ತಿನ್ನು ಅಡಿಗೆ ಸೋಡಾ ಪುಡಿ ಅಂತೀವಲ್ಲ, ಹೌದು ಅಡಿಗೆ ಸೋಡಾ ಪುಡಿ ಅದು ಒಂದು 1/4 kg. 1/4 kg ಸೋಡಾ ಪುಡಿ ಮುಂಜಾನೆ ಒಮ್ಮೆ ಸಂಜೆಕೊಮ್ಮೆ ಒಂದೊಂದು 1/4 lg ಇಲ್ಲ ಅಂತಂದ್ರೆ 1 liter ನೀರಾಗ ಹಾಕಿ ಕಾಸಿ ಅದನ್ನ ಸಾವಕಾಶ ಕುಡಿಸಿದ್ರಿಯಪ್ಪ ಅಂತಂದ್ರ ಅದು ಒಳಗ ಏನ್ ಹುಳಿ ಹೆಚ್ಚಾಗಿರ್ತೈತಲ್ಲ ಅದನ್ನ ಕಡಿಮೆ ಮಾಡ್ತೈತಿ, ಮತ್ತ ಹಸಿವು ಹೆಚ್ಚಾಗುತ್ತ. ಕ್ರಿಮಿ ಒಳಗ ಏನದಾವಲ್ಲ ಉಪಯುಕ್ತ ಕ್ರಿಮಿಗಳು ಅವು ಬೆಳಿತಾವ ಅಂತ ಹೇಳಿ ಡಾಕ್ಟರ್ ಸಾಹೇಬ್ರೆ ಹೇಳಿದ್ರಿ. ಅಂತಂದ್ರ ಉಪಯೋಗ ಬರುವಂತ ಕ್ರಿಮಿಗಳ ಸಂಖ್ಯೆ ಹೆಚ್ಚಾಗ್ತಂದಂಗಾತಪ್ಪ. ನಾಂದೆ ಬ್ಯಾರೆ ಏನಾರೆ ಔಷಧ ಐತೇನ್ರಿ ಅಂತಂದ್ರೆ? ಹೌದ್ ಮತ್ತೆ ಅದಕ್ಕೇನಂದ್ರ ಅವರು ನಿಮಗೆ ಹೇಳ್ತೇನ್ರಿ ಗೌಡ್ರ. ಶಿವಣ್ಣ, ನಮ್ ಜನಕ್ಕೆ ಏನಾಗಿಬಿಟ್ಟೈತಿ ಅಂತಂದ್ರ ಎಲ್ಲದಕ್ಕೂ ದವಾಖಾನೆ, ಎಲ್ಲದಕ್ಕೂ ಡಾಕ್ಟರ್ ನೋಡ್ಬೇಕು, ಎಲ್ಲದಕ್ಕೂ ಇಂಜೆಕ್ಷನ್ ಬೇಕು ಅಂತ ಕೇಳ್ತಾವ್ರಿ. ಅಲ್ಲಪ್ಪ, ಮತ್ತ ಕಡಿಮೆ ಆಗ್ತದೆ ಅಂತ ಅಂತಾರಪ್ಪ ಮಂದಿ. ಮನುಷ್ಯರ ದವಾಖಾನೆಗೂ ಇದ ಹಾಡಂತ್ರಿ. ಆ ಡಾಕ್ಟರ್ ಸಾಹೇಬ್ರು ಮುಂಜಾನೆ ಹೇಳಾಕತ್ತಿದ್ದಲ್ಲ ನಮ್ಮ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗಿದ್ದೆ ಅಂತ ಹೇಳಿ ಅವರು ಅದನ್ನ ಹೇಳಾಕತ್ತಿದ್ರು ನೋಡ್ರಿ. ಅಂದ್ರೆ ಒಟ್ಟು ಮನೆ ಏನ್ ಮಾಡ್ಬೇಕು ಅನ್ನೋದು ವಿಚಾರ ಮಾಡೋದು ಬಿಟ್ಟಂಗ. ಅದಕ್ಕೆ ಅವ್ರೇನಂದ್ರು ನೋಡಪ್ಪ ಶಿವಣ್ಣ, ಇಂಥ ಹೊತ್ತಿನಾಗ ಏನ್ ಮಾಡಬೇಕು ಅಂತಂದ್ರ ಮನ್ಯಾಗ ಈಗ ನೋಡು ಶುಂಠಿ ಅಂತ ಇರ್ತೈತಿ, ಹೌದು, ಜೀರಿಗೆ, ಅಜ್ವಾನ, ಬಡೆ ಸೋಪು, ಇಂಗು ಇಂಥವೆಲ್ಲ ಏನು ಇರ್ತಾವಲ್ಲ ಅಡಿಗೆ ಮನೆಗಿದ್ದೇ ಇರ್ತಾವಲ್ಲಪ್ಪ, ಪಚನ ಹೆಚ್ಚ ಮಾಡ್ತಾವತ್ ನೋಡ್ರಿ. ಓಹೋ, ಇಂಥದ್ದೊಂದು ಮಿಶ್ರಣ ಮಾಡಿ ದನಕ್ಕೆ ಮುಂಜಾನೆ ಮಧ್ಯಾಹ್ನ ಹಿಂಗ ತಿನಿಸು ಓದಿರ್ಬೇಕು ಅಂತಂದ್ರಿ. ನಾ ಮತ್ತ ಮತ್ತೊಮ್ಮೆ ನೆನಪಾತ್ರಿ. ಏನಪ್ಪ? ಇಲ್ಲ, ಒಮ್ಮೊಮ್ಮೆ ಅಜೀರ್ಣ ಆತು ಹೊಟ್ಟೆಗೆಟ್ಟು ಬಿದ್ರೆ ಹೆಂಗ್ರಿ ಅಂತ ಮತ್ತೊಮ್ಮೆ ಕೇಳಿದ್ರಿ. ಏನಾದ್ರೆ ಅದಕ್ಕೆ ಅವರು ಅವ್ರಂದ್ರು ಒಳ್ಳೆಣ್ಣಿ, ಈ ಶೇಂಗಾ ಎಣ್ಣೆ ಇರ್ತದಲ್ಲ ಅಡಿಗೆ ಮಾಡಕ್ ನಾವು ಉಪಯೋಗ ಮಾಡ್ತೀವಲ್ಲ, ಅದನ್ ಏನೈತಿ ಅಂತಂದ್ರ 1/2 kg ಶುರು ಮಾಡಿ 3-4 kg ತನಕನು ಒಂದ್ ದಿವಸ 2 ದಿವಸ ಮಾಡಿ ಅದನ್ನ ಹಾಕಕ್ ಅಡ್ಡಿ ಇಲ್ಲ. ನಾ ಅಂದ ಇಷ್ಟೆಲ್ಲ ಮಾಡಿದ್ರ ದನ ಆರಾಮಾಗುತ್ತೇನ್ರಿ ಅಂತಂದ್ರಿ. ಯಾಕಾಗುದಿಲ್ಲ? ನಮ್ದು 1-2 ದಿವಸ ಹೊಟ್ಟೆ ಕೆಟ್ಟಿತ್ತು ಅಂತಂದ್ರ ಸ್ವಲ್ಪ ಉಪವಾಸ ಮಾಡಿ ಮಾಡ್ತೀವಿ ನಾವು. ಹೌದು, ಹಿಂದಕ ಹೇಳ್ತಿದ್ರು ನೋಡ್ರಿ ನಮ್ ಹಿರಿಯರು, ಸಂಸ್ಕೃತದಾಗ ಬರ್ತದ ನೋಡ್ರಿ ಅದು. ಏನಪ್ಪ? ಲಂಘನಂ ಪರಮೌಷಧಂ ಅಂತ ಹೇಳಿ ಎಲ್ಲೂ ಓದಿದ್ದೀನ್ರಿ ಶಾಲ್ಯಾಗ. ಬಾರಿ ನೆನ್ಪಿಟ್ಕೊಳ ಬಿಡಪ್ಪ. ಹೂನ್ರಿ ಹೂನ್ರಿ, ಡಾಕ್ಟರ್ ಹೇಳದ್ರಿ ಉಪವಾಸ ಮಾಡಿದ್ರೆ ಏನ್ ಕೆಟ್ಟಲ್ಲ, ಉಪವಾಸ ಮಾಡ್ಲಿ 2 ದಿವಸ ಏನ್ ತೊಂದರೆ ಆಗುದಿಲ್ಲ. ಆದ್ರ ಸ್ವಲ್ಪ ಏನಾಕೈತಿ ಅಂತಂದ್ರ ಇದ್ದ ದನ ಅಲ್ಲ ಹಾಲಿನ ಪ್ರಮಾಣ ಒಂದಿಟ್ಟು ಕಡಿಮೆ ಆಕೈತಿ. ಆ ಟೈಮ್ನೊಳಗ ಏನು ಹೆದರಿ ಬ್ಯಾಡ್ರಿಪ್ಪ, 1-2 ವಾರದೊಳಗ ಅದು ಮತ್ತೆ ಹೆಚ್ಚಾಗೇ ಆಗತೈತಿ ಅಂತ ಹೇಳಿ ತಿಳಿಸಿ ಹೇಳಿದ್ರು ನೋಡ್ರಿ. ಅಲ್ಲಪ್ಪ, 1-2 ವಾರ ಅಂದ್ರ ಪರವಾಗಿಲ್ಲಪ್ಪ. ಮತ್ತ ಅಷ್ಟು ನುಚ್ಚು ಮತ್ತ ಅದೇ ಪ್ರಮಾಣದಾಗ ಇಡೋದು ಹೆಂಗ್ ಮತ್ತ? ಬರೋಬ್ರಿ ಕೇಳಿದ್ರು ನೋಡ್ರಿ ಗೌಡ್ರ, ಇದನ್ನ ಅವ್ರು ತಿಳಿಸಿ ಹೇಳಿದ್ರು. ನೋಡಪ್ಪ ಶಿವಣ್ಣ, ಈಗ ಅದು ಆರಾಮ ಆಗ್ಯದ ಬಾ ಅಂತ ಹೇಳಿ 2-3 ಬುಟ್ಟಿ ಇಡಬಾರ್ದಪ್ಪ, ಮತ್ತೆ ತ್ರಾಸ ಆಗ್ತೈತಿ. ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರ ದಿವಸಕ್ಕೆ ಸ್ವಲ್ಪ ಹೆಚ್ಚು ಮಾಡ್ಕೋತ ಹೋಗ್ಬೇಕು ಕ್ರಮೇಣ ಅಂತ ಹೇಳಿ ಅಂತಂದ್ರಿ. ನಮ್ ನಾಗೇನಲ್ಲ ಬರೀ ಅದೇ ಮಾಡ್ತಾವ ನೋಡ್, 1 ದಿವಸಕ್ಕೆ 1 ಬುಟ್ಟಿ ಇಡಂದ್ರ 2 ಬುಟ್ಟಿ ಇಡ್ತಾರ. ಇನ್ಮ್ಯಾಲ ನಾವ್ನಿಗೆ ಅದೇ ಹೇಳ್ತೀನಿ, ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಹೋಗು ಅಂತ ಹೇಳ್ರಿ ಗೌಡ್ರ. ಹೇಳ್ರಿ, ನಾನು ಬೇಕಾದ್ರೆ ಹೇಳ್ತೀನಿ ಅಂತವನಿಗೆ. ಅಲ್ರಿ ಗೌಡ್ರ, ಏನಪ್ಪ ನಿಮ್ದು ಅದು ಹಿಟ್ಟಿನ ಗಿರಣಿ ಐತಲ್ಲ? ಅದಲ್ಲಪ್ಪ, ಏನ ಹೊಸದಾಗ ಕೇಳ್ತಿರೋ? ಅಲ್ಲಿ ಹಿಟ್ಟಂತೂ ಉಳಿದಿರ್ತೈತ್ರ? ಉಳಿತದ. ನೀವು ಹೇಳೋದನ್ನ ಕೇಳಿನ್ರಿ ಆಳ ಮಕ್ಕಳಿಗೆ, ನೀನು ಭಾರಿ ಕೇಳ್ರ ಏನ್ ಹೇಳ್ತೀನಿ ದನಗಳಿಗೆ ಅದು ಹಿಟ್ಟು ಉಳಿದಿರ್ತದಲ್ಲ ಒಯ್ದು ಚಲೋತ್ನಾಗೆ ತಿನ್ನಸ್ರಿ ಪಾತ್ ಹೇಳಿ ಮತ್ತೆ ಹಿಂಡೋ ದನ ಸ್ವಲ್ಪ ಹೆಚ್ಚಿಗೆ ಅಂತ ಹೇಳಿ ಹೌದು ನೀವು ಒಂದ್ ಹೇಳಿರ್ತೀರಿ ಅವು ಮತ್ತಿಟ್ಟು ಹೆಚ್ಚಿಗೆ ಮಾಡಿರ್ತಾವ ಅಂದ್ರೆ ಗೌಡ್ರು ಹೇಳಿದ್ರೆ ಇನ್ನೂ ಹೆಚ್ಚಿಗೆ ತಿನ್ನ ಅದು ಮಾಡ್ತಾವ್ ಬಿಡು ಡಾಕ್ಟರ್ ಸಾಹೇಬ್ರು ಹೇಳಿದ್ರಿ ಏನಂತಂದ್ರ ಹಿಟ್ಟು ಪಟ್ಟು ಏನಿರ್ತಾವಲ್ಲ ಅವು ಸುಮ್ ಸಿಕ್ಕಂಗ ತಿನ್ನಿಸಬಾರದು ಅಂತ ಹೇಳಿದ್ರು ಲೆಕ್ಕ ಇಡಬೇಕಂತ ತ್ರಾಸ ಆಗ್ತೈತಿ ದನಗಳಿಗೆ ಮತ್ತೆ ಹೆಂಗ್ ತಿನ್ನಿಸ್ಬೇಕಂತ ಅಲ್ಲ ಈಗ ದಿವಸ ಒಂದ್ ಅರ್ಧ ಕಿಲೋ ಪಾವ್ ಕಿಲೋ ಹಿಂಗ್ ದಿವಸಕ್ಕೆ ದಿವಸಕ್ಕೆ ತಿನ್ನಿಸ್ಬೇಕಂತ್ರಿ ಉಳದೈತಿ ಬಾ ಚೀಲಗಟ್ಲೆ ಅಂತ ಹೇಳಿ ತಿನ್ನಿಸಿದ್ರ ಅದು ಸಿಸ್ಟಮ್ ಪಚನದ ಸಿಸ್ಟಮ್ ಇರತೈತಲ್ರಿ ಪೂರಾ ಹಳ್ಳ ಹಿಡಿದ್ ಬಿಡ್ತದಂತ್ರಿ ಹೌದು ಅದಕ್ಕ ಇನ್ನ ಬಹಳ ಕೇಳಿದ್ರಿ ಗೌಡ್ರ ಡಾಕ್ಟರ್ ಸಾಹೇಬ್ರಿಗೆ ಮಳಿ ಒಂದು ಹತ್ತಿ ಬಿಡ್ತ್ರಿ ಮತ್ತೆ ಮನ್ಯಾಗ ಬೇರೆ ಕೆಲಸ ಇದ್ದು ಅದಕ್ಕ ಮತ್ ಇನ್ನೊಂದ್ಸಲ ಬರ್ತೀನಿ ಡಾಕ್ಟರ್ ಅಂತ ಹೇಳಿ ನಾ ಅಲ್ಲಿಂದ ಬಿಟ್ಟಿನ್ರಿ ನೀ ಏನಂದಿಲ್ಲಪ್ಪ ಮಳಿ ಅಂತೂ ಚಲೋ ಬಂದದ ಈ ವರ್ಷ ಬೆಳೆನು ಚಲೋ ಅಲ್ಲಪ್ಪ ಹೌದಲ್ರಿ ಮತ್ತ ಗೌಡ್ರ ಮತ್ತ ಇಟ್ಟು ತನ ನಾವು ಮಾತಾಡೋದೇ ಆಯ್ತ್ರಿ ಗೌಡ್ರ ಮತ್ ಏನು ಗೌಡ ಶಾನಿ ಅವ್ರ ಲಕ್ಷ ಈ ಕಡೆ ಇದ್ದಂಗ ಕಾಣಸಂಗ ಬರ್ತಾಳಪ್ಪ ಗೌಡ ಶಾನಿ ಅವ್ರ ನಾವು ಏನ್ರಿ ಒಳಗ್ ಹೋದವ್ರ ಆ ಕಡೆ ಹೋಗ್ಬಿಟ್ರಿ ಇಲ್ಲ ನಾ ಎಲ್ಲಾ ಮಾಡ್ಕೊಂಡೆ ತಗೊಂಡ್ ಬಂದಿನ ಕುಡಿ ಚಾ ಕುಡಿ ಅಕ್ಕಿಂದ ಏನ್ ಇರ್ತೇನೆ ಶಿವಣ ಒಂದ್ ಕಿವಿ ಒಳಗಿದ್ರ ಒಂದ್ ಕಿವಿ ಹೊರಗಿರ್ತೇನೆ ಎಲ್ಲಾ ಹೇಳಿ ಕೇಳಿರ್ತಾರ ಅಕ್ಕಿ ಹೌದಲ್ರಿ ಮತ್ತೆ ಇಟ್ಟ ತನಕ ಈ ದನಗಳಿಗೆ ಬರ ಎಸಿಡಿಟಿ ಹೇಳಿದಿಲ್ಲ ನೀನು ಅದನ್ನೆಲ್ಲ ಕೇಳ್ಕೊಂಡ ಕೂತಿನೋ ನಾನು ಹೌದಲ್ರಿ ಏ ಗೌಡ ಶಾನಿ ನೀವು ಭಾರಿ ಇದ್ರಿ ಬಿಡ್ರಿ ಏ ಚಾ ತೊಳಪ್ಪ ಬಹಳ ಮಾತಾಡಿ ಬಾಯಿ ಕೊಡ್ರಿ ಗೌಡ್ರ ಹೇಳಪ್ಪ ಅಮೃತ ರೀ ಗೌಡ್ರ ಅಮೃತ ಅಲ್ಲೋ ಆದ್ರೆ ಒಂದ್ ಹೇಳ್ತೀನಿ ನಿನ್ ಚಾ ಅಂದ್ರೆ ಅವನಿಗೆ ಭಾರಿ ಇಷ್ಟ ಮತ್ ಇದ್ದಂಗ ಹೇಳ್ಬೇಕಲ್ರಿ ಗೌಡ್ರ ಮತ್ತ ಇನ್ನ ಸಮಾಧಾನ ಐತ್ರಿ ಬರ್ತೀನ್ರಿ ನಾನು ಹಂಗಾದ್ರೆ ಮತ್ತ ಭೇಟಿ ಆಗ್ತೀನಿ ಅಂತ ನಿಮ್ಗೆ ಆಯ್ತಪ್ಪ ಹಂಗ ಮಾಡು ಶರಣ್ ರೀ ನಮಸ್ಕಾರ ಪಶು ವೈದ್ಯ ಪ್ರಕಾಶ ಇಂದಿನ ವಿಷಯದ ಕುರಿತು ನುರಿತ ವೈದ್ಯರ ಆಪ್ತ ಸಮಾಲೋಚನೆ ಇಂದಿನ ಪಶುವೈದ್ಯರು ಬೀದರ್ ಪಶು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ರವೀಂದ್ರ ಭೋಯರ್ ರೈತ ಮಿತ್ರರೇ ಇವತ್ತು ನಾನು ತಮ್ಮ ಮುಂದೆ ಆಮ್ಲತೆ ಅಂದರೆ ಅಸಿಡೋಸಿಸ್ ಮೇಲೆ ಚರ್ಚೆ ಮಾಡ್ತಾ ಇದ್ದೇನೆ ಈ ಒಂದು ಆಮ್ಲತೆ ಮತ್ತು ಕ್ಷಾರತೆ ಕ್ಷಾರ ಅಂತಂದ್ರೆ ಅಲ್ಕೋಲೋಸಿಸ್ ಆಮ್ಲತೆ ಅಂದ್ರೆ ಅಸಿಡೋಸಿಸ್ ಇದು ಯಾಕೆ ಆಗುತ್ತೆ ಅಂತಂದ್ರೆ ಜಾನುವಾರುಗಳಲ್ಲಿ ಪಿಷ್ಟ ಪದಾರ್ಥ ಅಂತವೆ ಪಿಷ್ಟ ಪದಾರ್ಥ ಅಂದ್ರೆ ಶರ್ಕರ ಅಥವಾ ಕಾರ್ಬೋಹೈಡ್ರೇಟ್ ಅಂತವೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ಜಾನುವಾರುಗಳಲ್ಲಿ ಆಮ್ಲತೆ ಕಂಡು ಬರುತ್ತದೆ ಆಮ್ಲತೆ ಇದು ಜಾನುವಾರುಗಳ ಹೊಟ್ಟೆಯಲ್ಲಿ ನಾಲ್ಕು ಕವಾಟಗಳಿರುತ್ತೆ ಅದರಲ್ಲಿ ಮೆಲುಕು ಉದರ ಅಂತ ಒಂದು ಕವಾಟ ಆ ಕವಾಟದಲ್ಲಿರುವಂತ ಒಂದು ರಸಸಾರ ಅದರ ರಸಸಾರ ಪಿಎಚ್ ಅಂತಿವೆ ಅದು ಬದಲಾವಣೆಗೊಳ್ಳೋದ್ರಿಂದ ಕೆಲವೊಂದು ರೋಗಗಳ ಅಥವಾ ಕೆಲವೊಂದು ಹಾನಿಕಾರಕ ಅಂಶಗಳು ಅದರಲ್ಲಿ ಬರುವುದರಿಂದ ಅಥವಾ ಬೆಳೆಯುವುದರಿಂದ ಉಲ್ಬಣಗೊಳ್ಳುವುದರಿಂದ ಪಚನಕ್ರಿಯೆ ತೊಂದರೆಯಾಗಿ ಜಾನುವಾರುಗಳು ಪ್ರತಿಶತ 18 ಆಮ್ಲತೆಯ ತೊಂದರೆಗೆ ಒಳಗಾಗುತ್ತವೆ ಅಂದ್ರೆ ಪಚನಕ್ರಿಯೆ ತೊಂದರೆಯಿಂದ ಒಂದು 100 ಜಾನುವಾರುಗಳು ಏನಾದರೂ ತೊಂದರೆಗಳಿಡಾದ್ರೆ 18 ಜಾನುವಾರುಗಳು ಆಮ್ಲತೆಯ ತೊಂದರೆಗೆ ಒಳಗಾಗಿರುತ್ತವೆ ಅಂತಹ ಜಾನುವಾರುಗಳನ್ನು ಶೀಘ್ರವೇ ಚಿಕಿತ್ಸೆ ಒಳಪಡಿಸಬೇಕಾಗುತ್ತೆ ಹೋದಲ್ಲಿ ಜಾನುವಾರುಗಳು ಹಸುನೀಗುವುದು ಖಂಡಿತ ಇದರಿಂದ ರೈತರು ಹಾನಿಯನ್ನು ಅನುಭವಿಸಬೇಕಾಗುತ್ತದೆ ಆಮ್ಲತೆಗೆ ಸಾಕಷ್ಟು ಕಾರಣಗಳು ಉಂಟು ಅಂತವುಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಪಿಷ್ಟ ಪದಾರ್ಥಗಳು ಇರುವಂತ ಅಂದ್ರೆ ಕಾರ್ಬೋಹೈಡ್ರೇಟ್ ಇರುವಂತ ಅಂದ್ರೆ ಧಾನ್ಯಗಳು ಗೋವಿನ ಜೋಳ ಧಾನ್ಯ ಗೋಧಿ ಅಕ್ಕಿ ಜೋಳ ಆಲೂಗಡ್ಡೆ ಇಂಥವುಗಳನ್ನು ಆಕಸ್ಮಿಕವಾಗಿ ಅತಿ ಹೆಚ್ಚು ತಿಂದಾಗ ಈ ಆಮ್ಲತೆ ಹೆಚ್ಚಾಗುತ್ತದೆ ಆಮ್ಲತೆಗೆ ಬೇರೆ ಕಾರಣಗಳು ಯಾವಂತಂದ್ರೆ ಹಸಿರು ಮೇವನ್ನು ಸೈಲೇಜ್ ಅನ್ನು ಹಾಗೂ ದವಸ ಧಾನ್ಯಗಳನ್ನು ಹೆಚ್ಚಾಗಿ ತಿನ್ನುವುದರಿಂದ ಉದರದಲ್ಲಿ ಅದರ ರಸಸಾರ ಹೆಚ್ಚಾಗಿ ಆಮ್ಲತೆಯ ಪ್ರಮಾಣ ಹೆಚ್ಚಾಗುತ್ತದೆ ಸಾಮಾನ್ಯವಾಗಿ ಸುಗ್ಗಿಯ ಕಾಲದಲ್ಲಿ ಧಾನ್ಯಗಳು ಹೇರಳವಾಗಿ ಸಿಗುವುದರಿಂದ ಆ ಸಮಯದಲ್ಲಿ ಆಮ್ಲತೆಯಿಂದ ನರಳುವ ಜನಗಳು ಹೆಚ್ಚಾಗಿ ಕಾಣಸಿಗುತ್ತವೆ ಪಿಷ್ಟ ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದಾಗ ಮೆಲುಕು ಉದರದಲ್ಲಿ ಬ್ಯೂಟರಿಕ್ ಆಮ್ಲ ಅಸಿಟಿಕ್ ಆಮ್ಲ ಫಾರ್ಮಿಕ್ ಆಮ್ಲ ವಿಲೇರಿಕ್ ಆಮ್ಲ ಸಕ್ಸಿನಿಕ್ ಆಮ್ಲ ಪ್ರೊಪೆನಿಕ್ ಆಮ್ಲಗಳ ಉತ್ಪಾದನೆ ಆಗುತ್ತದೆ ಇವೆಲ್ಲವೂ ಮೆಲಕುದರದ ರಸಸಾರವನ್ನು ಆಮ್ಲತೆಗೆ ಕೊಂಡೊಯ್ಯುತ್ತವೆ ಇದರಿಂದ ಮೆಲಕುದರದ ಪಚನ ಕ್ರಿಯೆಯು ಸ್ಥಗಿತಗೊಳ್ಳುತ್ತದೆ ಮತ್ತು ಇದರ ಜೊತೆಗೆ ಉದರದಲ್ಲಿರುವ ಸೂಕ್ಷ್ಮ ಜೀವಿಗಳು ಅಥವಾ ಜೀವಾಣುಗಳು ಸಾವನ್ನಪ್ಪುತ್ತವೆ ಈ ಸೂಕ್ಷ್ಮ ಜೀವಿಗಳು ಪಚನ ಕ್ರಿಯೆಗೆ ಸಹಾಯಕರಾಗಿರುತ್ತವೆ ಆದರೆ ಈ ಒಂದು ಆಮ್ಲತೆಯಿಂದ ಆ ಸೂಕ್ಷ್ಮ ಜೀವಿಗಳು ಸಾವನ್ನಪ್ಪುತ್ತವೆ ಇದರಿಂದ ಬಿ ಕಾಂಪ್ಲೆಕ್ಸ್ ಜೀವಸತ್ವದ ಉತ್ಪಾದನೆಯು ಸ್ಥಗಿತಗೊಳ್ಳುತ್ತದೆ ಅದಲ್ಲದೆ ಯಾವಾಗ ಮೆಲಕುದರದಲ್ಲಿ ಈ ಆಮ್ಲತೆ ಹೆಚ್ಚಾದಾಗ ಲ್ಯಾಕ್ಟೋಬಸಿಲಸ್ ಎಂಬ ಬ್ಯಾಕ್ಟೀರಿಯಾ ಅಥವಾ ಅಣುಜೀವಿ ಉಲ್ಬಣಗೊಂಡು ಲ್ಯಾಕ್ಟಿಕ್ ಆಮ್ಲವನ್ನು ಉತ್ಪಾದನೆ ಮಾಡುತ್ತದೆ. ಈ ಉತ್ಪಾದನೆಯಾದ ಲ್ಯಾಕ್ಟಿಕ್ ಆಮ್ಲ ರಕ್ತವನ್ನು ಸೇರಿ ರಕ್ತದ ರಸಸಾರವನ್ನು ಸಹಿತ ಕಡಿಮೆ ಮಾಡುತ್ತದೆ. ಆಮ್ಲತೆಯ ತೀವ್ರತೆಯಿಂದ ಮೆಲಕುದರದ ಚಟುವಟಿಕೆ ಸ್ಥಗಿತಗೊಳ್ಳುತ್ತದೆ. ಹೃದಯ, ಪಿತ್ತಜನಕಾಂಗ ಮತ್ತು ಮೂತ್ರಕೋಶಗಳಿಗೆ ಅಪಾಯವನ್ನು ಉಂಟು ಮಾಡುತ್ತದೆ. ಇದರ ಜೊತೆಗೆ ಇದು ಆಮ್ಲತೆಯ ತೀವ್ರತೆ ಹೆಚ್ಚಾದಂತೆ ಪುಪ್ಪಸದ ಉರಿತವು ಹೆಚ್ಚಾಗಿ ಉಸಿರಾಟಕ್ಕೆ ತೊಂದರೆಯಾಗುತ್ತದೆ ಅಥವಾ ಜಾನುವಾರುಗಳು ಉಸಿರಾಟದಿಂದ ಕಷ್ಟಪಡುತ್ತವೆ. ಜಾನುವಾರುಗಳು ಧಾನ್ಯಗಳನ್ನು ತಿಂದ 6-12 ಗಂಟೆಗಳಲ್ಲಿ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ಅಂತವುಗಳು ಮೇವು ತಿನ್ನುವುದನ್ನು ನಿಲ್ಲಿಸುತ್ತವೆ, ಮೆಲಕು ಹಾಕುವುದನ್ನು ಕ್ರಮೇಣ ಕಡಿಮೆ ಮಾಡುತ್ತಾ ಹೋಗುತ್ತವೆ. ಮೆಲಕು ಉದರದ ಚಟುವಟಿಕೆ ಸ್ಥಗಿತಗೊಳ್ಳುತ್ತದೆ. ಹೊಟ್ಟೆ ಉಬ್ಬಿಕೊಳ್ಳುವುದು, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳುತ್ತದೆ. ಇದನ್ನು ನಾವು ಹೊಟ್ಟೆಯನ್ನು ಬಡಿದಾಗ ನೀರು ತುಳುಕುವುದನ್ನು ಕಾಣಬಹುದು. ಹೊಟ್ಟೆ ನೋವಿನಿಂದ ಜಾನುವಾರುಗಳು ಕುಳಿತುಕೊಳ್ಳುವುದು, ಎದ್ದೇಳುವುದು ಮಾಡುತ್ತಾ ಇರ್ತವೆ. ದುರ್ವಾಸನೆಯುಳ್ಳ ಬೇದಿ ಅಂದರೆ ವಾಸನೆಯುಕ್ತ ಸಗಣಿಯನ್ನು ದನಗಳು ಹಾಕುತ್ತವೆ. ಇದರಿಂದ ನಿರ್ಜಲೀಕರಣ ಸಮಸ್ಯೆ ಉಂಟಾಗುತ್ತದೆ. ರೋಗವು ಉಲ್ಬಣಗೊಂಡಂತೆ ಮೈ ತಂಪಾಗುತ್ತಾ ಹೋಗುತ್ತದೆ. ಹೃದಯದ ಬಡಿತ ಹೆಚ್ಚಾಗಿ ಉಸಿರಾಟ ಕಷ್ಟವಾಗುತ್ತದೆ. ಆಮ್ಲತೆಯ ತೀವ್ರತೆಯಿಂದ ಜಾನುವಾರುಗಳು ನಡೆಯಲಾಗದೆ ನೆಲಕ್ಕೆ ಬಿದ್ದು ಪ್ರಜ್ಞೆ ತಪ್ಪಿ ಸಾವನ್ನಪ್ಪುತ್ತವೆ. ರೋಗದ ಪ್ರಮುಖ ಲಕ್ಷಣಗಳಿಂದ ರೋಗವನ್ನು ಗುರುತಿಸಬಹುದಲ್ಲದೆ ಮೆಲಕು ಉದರದ ದ್ರವದ ರಸಸಾರವನ್ನು ಅಳೆದು ರೋಗವನ್ನು ದೃಢಪಡಿಸಬಹುದು. ಆಮ್ಲತೆಯನ್ನು ಕಡಿಮೆ ಮಾಡಲು ನಾವು ಸೋಡಿಯಂ ಬೈಕಾರ್ಬೋನೇಟ್ ಅಂದರೆ ಅಡಿಗೆ ಸೋಡಾವನ್ನು ಜಾನುವಾರುಗಳಿಗೆ ಕೊಡಬಹುದು. ಯಾವಾಗ ಆಕಸ್ಮಿಕವಾಗಿ ಜಾನುವಾರುಗಳು ಅಕ್ಕಿ, ಗೋಧಿ ಇಂತಹ ದವಸ ಧಾನ್ಯಗಳು ತಿಂದಾಗ ಹೊಟ್ಟೆ ಊದಿಕೊಂಡು ನಿಮಗೆ ಪಶು ವೈದ್ಯರ ಬಳಿ ಹೋಗುವುದಕ್ಕಿಂತ ಮುಂಚಿತವಾಗಿ ತಾವು ದನಗಳಿಗೆ 25-30 ಗ್ರಾಂನಷ್ಟು ಅಡುಗೆ ಸೋಡಾವನ್ನು 250 ಅಥವಾ 300 ಮಿಲಿಲೀಟರ್ ನೀರಿನಲ್ಲಿ ಹಾಕಿ ಕುಡಿಸಬೇಕು. ಪಶುವೈದ್ಯರ ಬಳಿ ಹೋದಲ್ಲಿ ಅವರು ಸೋಡಿಯಂ ಬೈಕಾರ್ಬೋನೇಟ್ ಇಂಜೆಕ್ಷನ್ ರಕ್ತನಾಳಗಳ ಮೂಲಕ ನೀಡುತ್ತಾರೆ. ಇದರಿಂದ ಆಮ್ಲತೆಯ ತೀವ್ರತೆಯನ್ನು ಕಡಿಮೆ ಮಾಡಿ ಜಾನುವಾರುಗಳನ್ನು ಉಳಿಸುವಲ್ಲಿ ಸಹಕಾರಿಯಾಗುತ್ತದೆ. ಅದರ ಜೊತೆಗೆ ಲಿವರ್ ಎಕ್ಸ್ಟ್ರಾಕ್ಟ್ ಅಂದರೆ ಪಿತ್ತಜನಕಾಂಗದ ಕೆಲವೊಂದು ಅಂಶಗಳು ಹಾಳಾಗಿರುವುದರಿಂದ ಅವುಗಳ ಎಕ್ಸ್ಟ್ರಾಕ್ಟ್ ಇಂಜೆಕ್ಷನ್ ಮತ್ತು ಸಿರಪ್ ಕೊಡುತ್ತಾರೆ. ಮತ್ತು ಅದರ ಜೊತೆಗೆ ಕೆಲವೊಂದು ಆಂಟಿಹಿಸ್ಟಮಿನ್ ಇಂಜೆಕ್ಷನ್, ಯಾಕಂತಂದ್ರೆ ಕೆಲವೊಂದು ಹಾನಿಕಾರಕ ಕೆಮಿಕಲ್ಸ್ ಅಂತೀವಿ ಅವು ದೇಹದಲ್ಲಿ ಉತ್ಪತ್ತಿ ಆಗಿರುವುದರಿಂದ ಪಚನ ಕ್ರಿಯೆಯು ಸ್ಥಗಿತವಾಗಿರುತ್ತದೆ. ಆ ಅಂತ ಪಚನ ಕ್ರಿಯೆಯನ್ನು ಮತ್ತೆ ಸರಿ ಮಾಡಲು ರುಮಿನಟೋರಿಕ್ಸ್ ಕೊಡುತ್ತವೆ. ಇದರಿಂದ ಆಹಾರ ಪಚನ ಕ್ರಿಯೆ ಮತ್ತೆ ಪ್ರಾರಂಭಿಸುತ್ತದೆ. ಅದರ ಜೊತೆಗೆ ರಸಸಾರದ ಆಮ್ಲತೆಯನ್ನು ಮೊದಲಿನ ತರ ತರಬೇಕಂತಂದ್ರೆ ಕೆಲವೊಂದು ಪೌಡರ್ ಫಾರ್ಮ್ನಲ್ಲಿ ಪೌಡರ್ ಸಿಗುತ್ತವೆ, ಬಫ್ಜೋನ್ ಅಂತ ಪೌಡರ್. ದನಗಳಿಗೆ 200 ಗ್ರಾಂ ನೀರಿನಲ್ಲಿ ಬೆರೆಸಿ 3 ದಿನಗಳ ಕಾಲ ಕುಡಿಸಬೇಕು. ಅದರ ಜೊತೆಗೆ ಎಲ್ಲಾ ಹೊಟ್ಟೆಯಲ್ಲಿ ಇರುವಂತಹ ಅಥವಾ ಉದರದಲ್ಲಿ ಇರುವಂತಹ ಜೀವಾಣುಗಳು, ಕೆಲವೊಂದು ಜೀವಾಣುಗಳು ಯಾವುವು ನಮ್ಮ ದೇಹ ಪಚನ ಕ್ರಿಯೆಗೆ ಬೇಕಾಗುತ್ತೆ ಅಂತ ಜೀವಾಣುಗಳು ಸಾವನ್ನಪ್ಪಿರುವುದರಿಂದ ಅವುಗಳ ಉತ್ಪತ್ತಿಗೆ ನಾವು ಎಲ್ಲಿ ದನಗಳನ್ನು ಕಡಿಯುತ್ತಾರೋ ಕಡದಂತಹ ದನದ ಹೊಟ್ಟೆಯೊಳಗಿನ ನೀರನ್ನು ತೆಗೆದುಕೊಂಡು ಬಂದು ಜಾನುವಾರುಗಳಿಗೆ ಕುಡಿಸುವುದರಿಂದ ಆ ರೋಗಗಳನ್ನು ಮತ್ತೆ ನಾವು ಚೇತರಿಸಬಹುದು. ಚೇತರಿಸಿದಲ್ಲಿ ಸ್ಥಗಿತಗೊಂಡ ಪಚನ ಕ್ರಿಯೆ ಮತ್ತೆ ಪ್ರಾರಂಭಿಸಲು ಅನುಕೂಲ ಮಾಡಿಕೊಡುತ್ತದೆ. ಇದರಿಂದ ಆಮ್ಲತೆಯ ತೀವ್ರತೆಯನ್ನು ನಾವು ಕಡಿಮೆ ಮಾಡಿ ಜಾನುವಾರುಗಳನ್ನು ಬದುಕಿಸಬಹುದು. ಧನ್ಯವಾದಗಳು. ತಮ್ಮ ಸಮಸ್ಯೆ ಪರಿಹಾರಕ್ಕಾಗಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ತಾವು ಪಶುವೈದ್ಯರನ್ನ ಸಂಪರ್ಕ ಮಾಡುವುದಕ್ಕೆ ದೂರವಾಣಿ ಸಂಖ್ಯೆ ಹಿಂಗದ 2254542. ಬೀದರ್ನ ಎಸ್ಟಿಡಿ ಕೋಡ್ 08482. ಪಶುಪಾಲಕರ ಪರಿಣತಿ. ಜಾನುವಾರುಗಳ ಆರೋಗ್ಯ ಸಂರಕ್ಷಣೆಯಲ್ಲಿ ಅನುಭವಸ್ಥರ ನುಡಿಗಳು. ಅಫಜಲ್ಪುರ್ ತಾಲೂಕು ಗೊಬ್ಬೂರ್ ಬಿಯಲ್ಲಿ ರೇಷ್ಮೆ ಬೇಸಾಯ ಮತ್ತು ಹೈನುಗಾರಿಕೆ ಮಾಡ್ತಾ ಇರುವ ವಿಆರ್ ಮಠಪತಿಯವರ ಅನುಭವ. ನಾನು ರೇಷ್ಮೆ ಇದರಲ್ಲಿ ಮಾಡ್ತಾ ಇದ್ದಾಗ ನಮಗೆ ಸ್ವಲ್ಪ ತೊಂದರೆ ಏನಾಯ್ತಾನಂತಂದ್ರೆ ಈ ಫಾರ್ಮ್ಯಾರ್ಡ್ ಮ್ಯಾನ್ಯೂರ್ ಅಂತ FIM ಅಂತ ತಿಪ್ಪೆ ಗೊಬ್ಬರದ ಕೊರತೆ ಸಾಕಷ್ಟು ಆಗ್ತಾ ಇತ್ತು. ಯಾಕಂದ್ರೆ ನಮ್ಮಲ್ಲಿ ನೀರಾವರಿ ಪ್ರದೇಶ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬ ರೈತರು ಖರೀದಿ ಮಾಡಿ ತಿಪ್ಪೆ ಗೊಬ್ಬರ ಹಾಕೋದ್ರಿಂದ ನಮ್ಗೆ ರೇಷ್ಮೆಗೆ ಸ್ವಲ್ಪ ಜಾಸ್ತಿಯಾಗಿ ತಿಪ್ಪೆ ಗೊಬ್ಬರ ಅವಶ್ಯಕತೆ ಇರೋದ್ರಿಂದ ತಿಪ್ಪೆ ಗೊಬ್ಬರ ಒಳ್ಳೆ ಅಂದ್ರೆ ಚೆನ್ನಾಗಿದ್ದಂದು ಗುಣಮಟ್ಟದ ತಿಪ್ಪೆ ಗೊಬ್ಬರ ನಮ್ಗೆ ದೊರಕ್ತಾ ಇರಲಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ನಾನು ಈ ಹೈನುಗಾರಿಕೆ ಪ್ರಾರಂಭ ಮಾಡಿದಾಗ 2 ರೀತಿ ಲಾಭ ಆಗಬಹುದು. ನಮ್ಮ ರೇಷ್ಮೆಗೆ ಕೂಡ ಲಾಭ ಆಗ್ತದೆ, ತಿಪ್ಪೆ ಗೊಬ್ಬರ ಸಿಗ್ತದೆ ಸಾಕಷ್ಟು, ಮತ್ತು ಹೈನುಗಾರಿಕೆಯಿಂದ ನಮ್ಮ ಪ್ರತಿನಿತ್ಯದ ಒಂದು ಆರ್ಥಿಕ ಮಟ್ಟ ಕೂಡ ಚೆನ್ನಾಗಿ ಆಗ್ತದೆ ಅನ್ನೋ ಒಂದು ಆದಾಯ ಬರುವಂತದ್ದು. ಇದನ್ನ ನಾವು ಮಾಡೋಣ ಅಂತೇಳಿ ವಿಚಾರ ಮಾಡಿ ನಾನು ಸುಮಾರು 40 ದನಗಳದ ಒಂದು ಪ್ರಾಜೆಕ್ಟ್ ವರದಿ ತಯಾರು ಮಾಡಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ನಾನು ಸಾಲ ಪಡೆದು ಈಗ ಚೆನ್ನಾಗಿ ನಡೀತಾ ಇದೆ. ಬ್ಯಾಂಕಿನಿಂದ ನಾನು 12 ಲಕ್ಷ ಸಾಲ ಪಡೆದಿದ್ದೆವು ಮತ್ತು ನಮ್ಮ ಸ್ವಂತ ಒಂದು 5 ಲಕ್ಷ ರೂಪಾಯಿ ನಾವು ಇನ್ವೆಸ್ಟ್ ಅದರಲ್ಲಿ ಮಾಡಿದೆವು. ಒಳ್ಳೆ ಒಂದು ವ್ಯವಸ್ಥಿತವಾದ ಸುಸಜ್ಜಿತವಾದ ಒಂದು ಶೆಡ್ ಕೂಡ ಮಾಡಿದೆವು. ಅದರಲ್ಲಿ ಈಗಾಗಲೇ ಒಂದು ಪ್ರಥಮ ಹಂತವಾಗಿ ಈ ಒಂದು 12 ದನಗಳೇನಂತಂದ್ರೆ ಎಮ್ಮೆ ಮತ್ತು ಆಕಳುಗಳನ್ನು ನಾವು ತಂದಿದೆವು ಒಳ್ಳೆ ಜಾತಿ. ಈಗ ಪ್ರತಿನಿತ್ಯ ನಮಗೆ ಸುಮಾರು 80 ರಿಂದ 100 ಲೀಟರ್ ಹಾಲು ಬರ್ತಾ ಇದೆ. ನಾನು ಮೂಲತಃ ಕೃಷಿ ಪದವೀಧರ ಆಗಿದ್ದರಿಂದ ನಮ್ಮ ಕೃಷಿ ಪದವಿ ಇದರೊಳಗೆ ಹೈನುಗಾರಿಕೆ ಒಂದು ವಿಷಯ ನಾವು ಓದಿರ್ತೇವೆ. ಆನಿಮಲ್ ಹಸ್ಬೆಂಡ್ರಿ ಮತ್ತು ಈ ದನಗಳಿಗೆ ಪಶುಗಳ ಚಿಕಿತ್ಸೆ ಆಗಲಿ ಅಥವಾ ಹೈನುಗಾರಿಕೆ ಬಗ್ಗೆ ಸ್ವಲ್ಪ ಬೇಸಿಕ್ ನಮಗೇನಪ್ಪ ಅಂದ್ರೆ ನಾಲೆಜ್ ಇದ್ದೇ ಇರುತ್ತೆ. ಅದರ ಜೊತೆಗೇನೆ ನಾನು ಕೆಲವು ಒಳ್ಳೆ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲವು ಡೈರಿ ಫಾರ್ಮ್ಗಳು ಈಗ ಪ್ರೈವೇಟ್ ಆಗಿ ಇದ್ದು ಮತ್ತು ಕೆಲವು ಸರ್ಕಾರಿ ಡೈರಿ ಫಾರ್ಮ್ಗಳು ಕೂಡ ನಾನು ನೋಡಿ ಬಂದೆ. ಇದೇ ಪ್ರಕಾರ ನಾನು ಈ ಡೈರಿ ಪ್ರಾರಂಭ ಆಗೋದಕ್ಕೆ ಮುಂಚೆ ದೇವಲಾಪಾರ್ ಅಂತೇಳಿ ಒಂದು ವಿಲೇಜ್ ಮಧ್ಯಪ್ರದೇಶದಲ್ಲಿದೆ, ಅಲ್ಲಿ ಹೋಗಿ ಒಂದು ವಾರ ಅಲ್ಲಿ ತರಬೇತಿ ಕೂಡ ನಾನು ಪಡೆದು ಬಂದೆ. ಆ ಡೈರಿ ಜೊತೆಗೆ ಅವರು ಈ ಗೋಮೂತ್ರದಿಂದ ಮಾಡ್ತಕ್ಕಂಥ ಕೆಲವು ವಸ್ತುಗಳು ಅಂದ್ರೆ ಔಷಧಿಗಳು ಅದು ಕೂಡ ಅಲ್ಲಿ ಟ್ರೈನಿಂಗ್ ನಾವು ಪಡ್ಕೊಂಡು ಬಂದೆವು. ಬಂದ್ಮೇಲೆ ಅದು ಬಹಳ ನನಗೆ ಈಗ ಉಪಯುಕ್ತ ಆಗ್ತಾ ಇದೆ. ಮತ್ತು ಇದ್ರ ಜೊತೆಗೇನೆ ನಾವು ಈ ನಮ್ಮ ಪಶು ವೈದ್ಯಕೀಯ ಇಲಾಖೆಯವರದ್ದು ಸಹಕಾರ ಕೂಡ ಚೆನ್ನಾಗಿ ಇರ್ತಾ ಇದೆ. ಅವರದ್ದು ಒಂದು ಮಾರ್ಗದರ್ಶನದಲ್ಲಿ ಮತ್ತು ಕೆಲವು ಈಗಾಗಲೇ ಡೈರಿ ಮಾಡಿದಂತ ಕೆಲವು ರೈತರ ಜೊತೆಗೆ ಸಂಪರ್ಕ ಇಟ್ಕೊಂಡು ಈ ಒಂದು ಇದರಲ್ಲಿ ನಾವು ಮುಂದುವರೆದಿದ್ದೇನೆ. ನಮಗೆ ಈ 40 ದನಗಳು ಪೂರ್ತಿ ಆದಾಗ ಪ್ರತಿನಿತ್ಯ ನಮಗೆ ಸುಮಾರು 350 ರಿಂದ 400 ಲೀಟರ್ ಹಾಲು ನಾವು ದಿನ ಪ್ರೊಡಕ್ಷನ್ ಆಗ್ತದೆ ಅಂತೇಳಿ ಒಂದು ಗುರಿ ಇದೆ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ. ಈಗ ನಾವು ಪ್ರಾರಂಭ ಮಾಡಿದ್ದು ಪ್ರಾರಂಭದ ಹಂತದಲ್ಲಿ, ಯಾಕಂದ್ರೆ ನಮಗೆ ಮಾರ್ಕೆಟಿಂಗ್ ಒಂದೇ ಸಲ ಸಿಗಂಗಿಲ್ಲ, ಅದಕ್ಕೆ ಒಂದೇ ಸಲ ನಾವು 40 ದನಗಳ ತರ ಬದಲಿಗೆ ಹಂತ ಹಂತವಾಗಿ 3 ಹಂತದಲ್ಲಿ ನಾವು ಮಾಡಬೇಕಂತೇಳಿ ವಿಚಾರ ಇಟ್ಕೊಂಡು ಈ ಮೊದಲನೇ ಹಂತದ ದನಗಳನ್ನು ನಾವು ಖರೀದಿ ಮಾಡಿದ್ದೇವೆ. ಈಗ ಅದು ಚೆನ್ನಾಗಿ ನಡೀತಾ ಇದೆ. ಮತ್ತೆ ಅದಕ್ಕೆ ಒಬ್ಬರು ಪಶುವೈದ್ಯ ಇಲಾಖೆ ಡಾಕ್ಟರ್ ಕೂಡ ನಮ್ಮಲ್ಲಿ ವಾರದಲ್ಲಿ ಒಂದ್ಸಲ ಬಂದು ಅವರು ಅನಿಮಲ್ದು ಹೆಲ್ತ್ ಬಗ್ಗೆ ಆಗಲಿ ಚೆಕಪ್ ಮಾಡಿ ಎಲ್ಲ ಅವರು ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಈಗ ನಾವು ಎಮ್ಮೆಗಳಲ್ಲಿ ಮುರ್ರಾ ಮತ್ತು ಜಾಫರಾಬಾದಿ ತಳಿಗಳು ಉತ್ತಮವಾದ ತಳಿಗಳು ಈ ನಮ್ಮ ಭಾಗಕ್ಕೆ ಅಂದ್ರೆ ಗುಲ್ಬರ್ಗ ಭಾಗದಲ್ಲಿ ಅದನ್ನು ಒಳ್ಳೆ ಒಂದು ಹೊಂದಿಕೊಂಡು ಹೋಗ್ತಕ್ಕಂಥ ತಳಿ. ಆ ತಳಿಗಳನ್ನು ನಾವು ಪಶುವೈದ್ಯಕೀಯ ಇಲಾಖೆಯವರ ಜೊತೆಗೆ ಹೋಗಿ ಮಹಾರಾಷ್ಟ್ರ ಕೆಲವೊಂದು ಮಾರ್ಕೆಟ್ ಇದೆ ಪ್ಲೇಸ್ಗಳು, ಅಲ್ಲಿ ದುಲೆ ಅಂತೇಳಿ ಒಂದು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಇದೆ, ಆ ದುಲೆ ಮಾರ್ಕೆಟ್ಲಿಂದ ನಾವು ಎಮ್ಮೆಗಳನ್ನು ಖರೀದಿ ಮಾಡಿದ್ದೆವು. ಮತ್ತು ಹಸುಗಳು ಕ್ರಾಸ್ ಬ್ರೀಡ್ ಈ ಅಂದ್ರೆ HF ಮತ್ತು ಜರ್ಸಿ ಕ್ರಾಸ್ ಬ್ರೀಡ್ ತಕ್ಕಂತ ಇಲ್ಲಿ ದೇವಣಿಯಲ್ಲಿ ಅದು ಕೂಡ ಮಹಾರಾಷ್ಟ್ರದಲ್ಲಿ ಬರುತ್ತೆ ಅಂದ್ರೆ ನಮ್ಮ ಬೀದರ್ ಜಿಲ್ಲಾ ದಾಟಿ ಅಲ್ಲಿಂದ ನಾವು ಹಸುಗಳು ಕೂಡ ಖರೀದಿ ಮಾಡ್ಕೊಂಡು ತಂದಿದ್ದೇವೆ. ಈಗ ನಮ್ಮಲ್ಲಿ 5 ಹಸು ಇದಾವೆ, ಒಂದು 8 ಎಮ್ಮೆಗಳಾದವು. ವಿ ಆರ್ ಮಠಪತಿಯವರನ್ನ ಸಂಪರ್ಕ ಮಾಡುವುದಕ್ಕೆ ಮೊಬೈಲ್ ನಂಬರ್ 9448586755. ಇದು ಈ ವಾರದ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ. ಈ ಕಾರ್ಯಕ್ರಮ ತಮಗ ಹೆಂಗ ಅನಿಸ್ತು ಅನ್ನೋದನ್ನ ನಮಗ SMS ಮೂಲಕ ತಿಳಿಸಬಹುದು. ನಮ್ಮ ಮೊಬೈಲ್ ನಂಬರ್ 9448283070. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಎತ್ತೆಮ್ಮಿ ಆಕಳು ರೈತನ ಮಕ್ಕಳು, ಎತ್ತೆಮ್ಮಿ ಆಕಳು ರೈತನ ಮಕ್ಕಳು, ಸಲಹೋ ಆತನ ಚುಕ್ಕೋಳ, ಸಲಹೋ ಆತನ ಚುಕ್ಕೋಳ, ಜ್ಞಾನಿ ವ್ಯಾಸರಿಕ್ಯಾಗ ಮಮತೆಯ ತೋರಿದರ, ಬ್ಯಾನಿ ಬ್ಯಾಸರಿಕ್ಯಾಗ ಮಮತೆಯ ತೋರಿದರ, ಆನಂದದ ಹೊಳೆಯು. ಶೀರ್ಷಿಕೆ ಗೀತೆ ಹಾಡಿದವರು ಶೇಷಗಿರಿ ದಾಸ್. ಆನಂದದ ಹೊಳೆಯು ಹರಗಂಗ. ತಬಲಾ ಸಾಥ್ ನೀಡಿದವರು ಸಾತಲಿಂಗಪ್ಪ ದೇಸಾಯಿ ಕಲ್ಲು. ಸಂಕಲನ ಶೋಭಾ ಎನ್ ವಕೀಲ್. ಬಿಳಿಯತ್ತ ಮಾನಿಂಗ ಕರಿಯತ್ತ ಕಾಳಿಂಗ. ಶೀರ್ಷಿಕೆ ಗೀತೆ ರಚಿಸಿ ಭಾಗವಹಿಸಿ ನಿರ್ಮಾಣ ಮಾಡಿದವರು ಸೋಮಶೇಖರ್ ಎಸ್ ರುಳಿ. ಕರಿಯತ್ತ ಕಾಳಿಂಗ. ಇದುವರೆಗೆ ಜಾನುವಾರುಗಳ ಆರೋಗ್ಯ ಕಾಳಜಿ ಕುರಿತ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ ಕಾರ್ಯಕ್ರಮ ಕೇಳಿದಿರಿ. ಮತ್ತೆ ಮುಂದಿನ ವಾರ ಇದೇ ಸಮಯಕ್ಕೆ ಬರುತ್ತಾರೆ ಕರಿಯತ್ತ ಕಾಳಿಂಗ ಬಿಳಿಯತ್ತ ಮಾನಿಂಗ.

ಸೇಯಾ